ಕೋವಿಡ್ ಸೋಂಕಿನ ಪ್ರಮಾಣ ಇಳಿಮುಖ, ರಾಜ್ಯಾದ್ಯಂತ ವಿಧಿಸಲಾಗಿದ್ದ ರಾತ್ರಿ ಕರ್ಫ್ಯೂ ವಾಪಸ್. ಮತ್ತು ಕೇದಾರನಾಥದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಶ್ರೀ ಆದಿಶಂಕರಾಚಾರ್ಯರ ಪುತ್ಥಳಿ ಅನಾವರಣ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಲಕ್ಷಣ ಬದುಕಿಗೆ ಕವಚದ ಒಕ್ಕು ಕಲಿಕೆಗೆ ಇಲ್ಲ ಯಾವುದೇ ಬೇಗ ಕಲಿಯುತ್ತ ಕಲಿಸುತ್ತ ಸವಿಜ್ಞಾನದ ಸ್ವಾದ ಶಿಕ್ಷಣ ಎಲ್ಲರ ಹುಟ್ಟಿನ ಹಕ್ಕು ಸುಲಕ್ಷಣ ಬದುಕಿಗೆ ಕವಚದ ಒಕ್ಕು ಕಲಿಕೆಗೆ ಇಲ್ಲ ಯಾವುದೇ ಬೇಗ ಕಲಿಯುತ್ತ ಕಲಿಸುತ್ತ ಸವಿಜ್ಞಾನದ ಸ್ವಾದ ಶಿಕ್ಷಣ ಮಕ್ಕಳ ಮೂಲಭೂತ ಹಕ್ಕು ಅದನ್ನು ಕಸಿದುಕೊಳ್ಳುವುದು ಅಪರಾಧ ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಸುಜಾತ ಮಾಡುವ ಶುಭ ಸಂಜೆಯ ನಮಸ್ಕಾರಗಳು. ಆರಂಭದಲ್ಲಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗಲಿದೆ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಬದನೆ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟತಜ್ಞರಾದ ಡಾ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು ಕೇಳುವಿರಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ ಪೇಟೆ ಧಾರಣೆ. ಇನ್ನು ಮುಂದುವರಿದ ಕಾರ್ಯಕ್ರಮದಲ್ಲಿ ಮಾನ್ವಿ ತಾಲೂಕಿನ ಉದ್ಬಾಳ್ ಗ್ರಾಮದ ರಂಗಪ್ಪ ನಿಂಗಪ್ಪ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳುವಿರಿ. ಆರಂಭದಲ್ಲಿ ಕೇಳೋಣ ಪ್ರಕಟಣೆಯನ್ನು. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ರೈತ ಬಾಂಧವರೇ ಆರಂಭದಲ್ಲಿ ಕೇಳೋಣ ಬದನೆ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾ ಎಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು ರೈತ ಬಾಂಧವರಿಗೆ ನಮಸ್ಕಾರ ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಬದನೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ ಇದ್ರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರಾದಂಥ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಂಥ ನಮಸ್ಕಾರ ಡಾಕ್ಟರ್ ಶ್ರೀನಿವಾಸ್ ಅವರು ನಮಸ್ಕಾರ ಸರ್ ಮೊದಲನೇದಾಗಿ ಈ ಬದನೆಗೆ ಬಂದಂಗೆ ನಮ್ಮ ಭಾಗದಲ್ಲಿ ಬದನೆ ಬೆಳೆಗೆ ಪ್ರಮುಖವಾಗಿ ಯಾವ ಕೀಟಗಳು ಕಾಡ್ತಾವಂತೀರಿ ಭಾಗದಲ್ಲಿ ಬದನೆಗೆ ನಮ್ಮ ಭಾಗದಲ್ಲಿ ಬರ್ತಕ್ಕಂಥ ಕೀಟಗಳಂತಂದ್ರೆ ರಸ ಇರ್ತಕ್ಕಂಥ ಕೀಟಗಳು ಹಾಗೂ ಪ್ರಮುಖವಾಗಿ ಕಾಯಿ ಕೊರ್ತಕ್ಕಂಥ ಕೀಟ ಇನ್ನು ರಸ ಇರ್ತಕ್ಕಂಥ ಕೀಟಗಳಲ್ಲಂದ್ರೆ ರಸಿರು ಜಿಗಿಹುಳು ಬಿಳಿ ದ್ವಾಮೆ ಅಥವಾ ಬಿಳಿ ನೊಣ ಹಾಗೂ ತ್ರಿಪ್ಸ್ ನರ್ಜು ಅಥವಾ ತ್ರಿಪ್ಸ್ ಅಂತ ಏನು ಕರಿತೀವಿ ನುಷಿ ಇದು ಬರುತ್ತೆ ಪ್ರಮುಖವಾಗಿ ಸೊ ಇವು ಒಂದು ಅಂತ ಆದರೆ ಅಂದರೆ ಇವುಗಳು ಮಾಡ್ತಕ್ಕಂಥ ಬಾಧೆ ಆಗಲಿ ಹಾನಿ ಅಂತ ಅಷ್ಟೊಂದೇನಿಲ್ಲ ನಾರ್ಮಲಿ ನಮ್ಮ ರೈತರು ಇವುಗಳನ್ನು ಈ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿಬಿಟ್ಟು ಒಂದು ಹತೋಟಿಗೆ ಕಂಟ್ರೋಲ್ ಮಾಡ್ಕೊಳ್ತಾರೆ ಅದು ಹತೋಟಿ ಮಾಡ್ತೀನಿ ಅಂತ ಅವ್ರಿಗೊಂದು ಕಾನ್ಫಿಡೆನ್ಸು ಇದೆ ನಮಗೆ ಬದನೆಯಲ್ಲಿ ಪ್ರಮುಖವಾಗಿ ಹೆಮ್ಮಾರಿಯಾಗಿ ಕಾಡ್ತಕ್ಕಂಥ ಒಂದು ಕೀಟ ಅಂತಂದರೆ ಕಾಯಿ ಕೊರಕ ಯಾಕಂತಂದರೆ ಇದು ಮೋನೋಫೇಗಸ್ ಪೆಸ್ಟ್ ಅಂತ ಕರಿತೀವಿ ನಾವು ಇದು ಬದನೆಯನ್ನ ಬಿಟ್ಟರೆ ಬೇರೆ ಬೆಳೆಯನ್ನ ತಿಂದು ಬದುಕಲಾರದು ಸೊ ಹಿಂಗಾಗಿ ಬದನೆಯನ್ನೇ ಅವಲಂಬನೆವಾಗಿರ್ತಕ್ಕಂಥ ಕೀಟ ಇರೋದ್ರಿಂದ ಬದನೆಯನ್ನ ಯಚೇಚ್ಛವಾಗಿ ತಿನ್ನುತ್ತೆ ಹಾಳು ಮಾಡುತ್ತೆ ಎಷ್ಟು ಹಾಳು ಮಾಡುತ್ತೆ ಅಂತಂದ್ರೆ ಸರಾಸರಿ ಹೇಳಬೇಕು ಅಂತಂದ್ರೆ 80% ಅಂತೂ ಹಾಳು ಮಾಡೇ ಮಾಡ್ತತೆ ಈವನ್ ನಾವು ಸ್ಪ್ರೇ ಮಾಡಿದ್ರು ಸಹಿತ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡಿದ್ರು ಸಹಿತ 60% ಡ್ಯಾಮೇಜ್ ಇದ್ದೇ ಇರುತ್ತೆ ಯಾಕಿಷ್ಟು ಡ್ಯಾಮೇಜ್ ಮಾಡುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಮುಖ್ಯವಾಗಿ ಇದು ರೆಂಬೆ ಕಾಯಿ ಕೊರಕ ಅಂತ ರೆಂಬೆ ಕೊರಕ ಯಾವಾಗ ನಾವು ಸಸಿಗಳನ್ನ ಸಸಿ ಮಳೆಯಲ್ಲಿ ಬೀಜ ಬಿತ್ತಿದ ತಕ್ಷಣ ಸಸಿಗಳೇನು ಬರ್ತವೆ ಅವಾಗಿಂದ ಶುರು ಮಾಡುತ್ತೆ ಇನ್ ಅಂದ್ರೆ ಕಾಯಿ ಬರೋದಕ್ಕಿಂತ ಮುಂಚಿತವಾಗಿ ರೆಂಬೆಯನ್ನು ತಿಂದ್ಬಿಟ್ಟು ಹಾಳು ಮಾಡುತ್ತೆ ರೆಂಬೆ ಕಾಯಿ ಕೊರಕ ಅಂತ ಯಾವಾಗ ಕಾಯಿ ಬಂದ ತಕ್ಷಣ ರೆಂಬೆಗಳನ್ನ ಬಿಟ್ಟು ಒಳಗೆ ಹೋಗುತ್ತೆ ಇದು ಒಂದು ಇಂಟರ್ನಲ್ ಬೋರರ್ ಅಂದ್ರೆ ಕಾಯಿ ಕೊರಕ ಇರೋದ್ರಿಂದ ಹೊರಗಡೆ ಕಾಯಲ್ಲಿ ಹೋಗೋದ್ರಿಂದ ನಾವು ಏನೇ ಔಷಧಿಯನ್ನ ಸಿಂಪರಣೆಯನ್ನ ಹೊರಗಡೆ ಮಾಡಿದ್ರೆ ಇದು ಹತೋಟಿ ಆಗ್ಲಾರ್ದ ಕೆಲಸ ಹಿಂಗಾಗಿ ನಾವು ಎಷ್ಟೇ ಸಿಂಪರಣೆ ಮಾಡಿದ್ರೆ 60% ಡ್ಯಾಮೇಜು ಆಗುತ್ತೆ ಕೆಲವರು ನಾವು ಕಂಟ್ರೋಲ್ ಮಾಡಿದೀವಿ ರೀ ಬಹಳ ಕಡಿಮೆ ಆಗಿ ಅಂದ್ರೆ 30% 40% ಡ್ಯಾಮೇಜ್ ಅಷ್ಟೇ ಇದೆ ಅಂತಂದ್ರೆ ಅವ್ರು ಮಾಡತಕ್ಕಂಥ ಸಿಂಪರಣೆಯ ಸಮಯ ಅವ್ರು ಮಾಡತಕ್ಕಂಥ ಸಿಂಪರಣೆಯ ಒಂದು ಕಾರ್ಯವೈಖರಿ ಅಂದ್ರೆ ಸೆಲೆಕ್ಟಿವ್ ಇನ್ಸೆಕ್ಟಿಸೈಡ್ ಅಟ್ ರೈಟ್ ಟೈಮ್ ಅಂತ ಏನ್ ಹೇಳ್ತೀವಲ್ಲ ಆತರ ಮಾಡ್ಕೊಂಡವರು ಸ್ವಲ್ಪ ಇಂಟೆಲಿಜೆಂಟ್ ಫಾರ್ಮರ್ಸ್ ಮೇ ಬಿ ಕಂಟ್ರೋಲ್ ಮಾಡ್ಕೊಂಡಿರ್ಬಹುದು ಬಟ್ ಇಲ್ಲೇನು ಮೂಲತಃ ಅಂತಂದ್ರೆ ಕೀಟನಾಶಕ ಬಿಟ್ರೆ ಇರೋದಿಲ್ಲ ಇನ್ನು ಕೀಟನಾಶಕಕ್ಕಂತ ವಿಪರೀತ ಒಂದು ಕೀಟ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಹೆಂಗಾಗುತ್ತೆ ಅಂತಂದ್ರೆ ಬಹುತೇಕ ನಮ್ಮ ರೈತರು ಇನಿಷಿಯಲಿ ಯಾವಾಗ ಕಾಯಿ ಬರೋದಕ್ಕಿಂತ ಮುಂಚಿತವಾಗಿ ವಾರಕ್ಕೊಮ್ಮೆ ಹೊಡಿಬಹುದು ಯಾವಾಗ ಹೂ ಕಾಯಿ ಬಂದ ತಕ್ಷಣ ವಾರಕ್ಕೆ 2 ಸಲ ಅಂತ ಮಿನಿಮಮ್ ಹೊಡಿತಾರೆ ಅದರಲ್ಲೂ ಕೀಟನಾಶಕ ರೋಗನಾಶಕ 100+ ಮಿಕ್ಸ್ ಮಾಡಿ ಹೊಡಿತಾರೆ ಎಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ ಬಹುತೇಕ ನಾವು ಮಾತನಾಡೋ ಕಾಲಕ್ಕೆ ಹೇಳ್ತಾ ಇರ್ತೀವಿ ರೈತರಿಗೆ ಈ ಬದನೆಕಾಯಿ ಬೆಳೆಯೋದು ನಾವು ಹೆಣ್ಣು ಬದನೆಕಾಯಿಗೆ ಅಂತೇಳಿ ಮಾಡ್ಕೊಂಡು ತಿನ್ಲಿಕ್ಕೆ ಅಂತ ಹೇಳ್ತೀವಿ ಹೆಣ್ಣು ಬದನೆಕಾಯಿ ಮಾಡ್ಕೊಳ್ಲಿಕ್ಕೋ ಅಥವಾ ಎಣ್ಣೆ ಹೊಡೆದು ಬದನೆಕಾಯಿ ಆಗಿದೀವಿ ಅನ್ನೋ ಲೆಕ್ಕಕ್ಕೆ ಕನ್ಫ್ಯೂಸ್ ಆಗ್ತದೆ ಈ ನಮ್ಮ ಕೀಟನಾಶಕಗಳ ಎಣ್ಣೆಯನ್ನು ಹೊಡೆದ್ಬಿಟ್ಟು ಎಣ್ಣೆ ಬದನೆಕಾಯಿನೋ ಅಥವಾ ಬೆಳೆಸಿರ್ತಕ್ಕಂತ ಬದನೆಕಾಯಿನ ಹೆಣ್ಣು ಬದನೆಕಾಯಿ ಮಾಡ್ಕೊಂಡು ತಿನ್ನೋದು ಅನ್ನೋ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ ಅಷ್ಟು ಕೀಟನಾಶಕ ಸಿಂಪರಣೆ ಮಾಡ್ತಾರೆ ವಿಪರೀತವಾಗಿದೆ ಅಂದ್ರೆ ನೀವು ಅಂದಂಗೆ ಇದಕ್ಕೆ ಮುಖ್ಯವಾಗಿ ರಸ ಇರತಕ್ಕಂತ ಕೀಟಗಳು ಅಷ್ಟೇನು ಹಾನಿ ಮಾಡೋದಿಲ್ಲ ಅದನ್ನ ರೈತರು ಆರಾಮಾಗಿ ಯಾವ್ದರೊಂದು ಸಂಪರ್ಕ ಅಥವಾ ಈ ಒಂದು ಅಂತರ್ವ್ಯಾಪಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡೋದ್ರ ಮುಖಾಂತರ ಹತೋಟಿ ಆಗ್ತಾವಂತಕ್ಕಂಥ ವಿಚಾರ. ಈಗ ಈ ಕಾಯಿ ಕೊರಕಕ್ಕೆ ಬಂದಾಗ ಕಾಯಿ ಕೊರಕ ಬರಲಾರ್ದಂತೆ ರೈತರು ಏನಾದರೂ ಮುನ್ನೆಚ್ಚರಿಕೆ ತಗೋದು, ಬದನೆ ಹಾಕೋಕ್ಕಿಂತ ಮುಂಚೆನೆ ರೈತರು ಮುನ್ನೆಚ್ಚರಿಕೆ ಏನು ತಗೋದು? ಮುನ್ನೆಚ್ಚರಿಕೆ ಅಂತಂದ್ರೆ ಬರಲಾರ್ದಂಗೆ ಮಾಡಲಿಕ್ಕೆ ಈಗ ಕೆಲವೊಂದು ಪದ್ಧತಿ ನಾವು ಸಮಗ್ರ ಸ್ಟಾರ್ಟಿಂಗ್ ತಳಿಗಳ ಆಯ್ಕೆಯಲ್ಲಿ ಬಂದಾಗ ನಿರೋಧಕ ತಳಿಗಳು ಅಥವಾ ಅದಕ್ಕೆ ಏನಾದರೂ ಆತರ ಸರ್? ನಿರೋಧಕ ತಳಿಗಳಂತೂ ಇವತ್ತಿನವರೆಗೂ ಯಾವುದೇ ಇಲ್ಲ, ಬದನೆಯಲ್ಲಿಲ್ಲ, ಯಾವುದೇ ಇಲ್ಲ. ನಾವು ಮುಳ್ಳು ಬದನೆ ಆಗಲಿ ಅಥವಾ ಯಾವುದೇ ಒಂದು ಕಂಪ್ನಿ ಬದನೆ ಇರಲಿ, ಹೈಬ್ರಿಡ್ಸ್ ಇರಲಿ, ಸ್ವಲ್ಪ ಮಟ್ಟಿಗೆ ಏರುಪೇರು ಇರ್ತದೆ, ಒಂದು ಸ್ವಲ್ಪ ಕಡಿಮೆ ಬಾಧೆ ಇರುತ್ತೆ, ಇನ್ನೊಂದು ಸ್ವಲ್ಪ ಹೆಚ್ಚಿನ ಬಾಧೆ ಇರುತ್ತೆ. ಬಟ್ ನಿರೋಧಕತೆ ಅಂತಕ್ಕಂತೆ ಯಾವುದೇ ತಳಿ ಇಲ್ಲಿವರೆಗೂ ಇಲ್ಲ. ಯಾಕಂದ್ರೆ ಇದು ಒಂಥರ ಹೆಮ್ಮಾರಿ ಇದ್ದಂಗೆ ಕೀಟ, ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಹಾನಿ ಮಾಡೋದ್ರಿಂದ ಯಾವುದೇ ರೀತಿಯಿಂದ ನಿರೋಧಕ ತಳಿ ಇಲ್ಲ. ಇನ್ನು ಈ ಕೀಟ ಬರಲಾರ್ದಂಗೆ ಮಾಡ್ತಕ್ಕಂತ ವಿಧಾನಗಳು ಬಹಳ ಕಷ್ಟ. ಬಂದಿದ್ದನ್ನ ಸ್ವಲ್ಪ ಮಟ್ಟಿಗೆ ಅಂದ್ರೆ ಆರ್ಥಿಕ ನಷ್ಟ ರೇಖೆ ಕೆಳಗಡೆ ಮಾಡಿಕೊಂಡು ನಾವು ಬೆಳೆಯೋದನ್ನ ಕಲಿಬೇಕಾಗುತ್ತೆ. ಸೊ ನಾವು ನಾರ್ಮಲಿ ಏನ್ ಹೇಳ್ತೀವಿ ಅಂತಂದ್ರೆ, ಸಸಿಗಳನ್ನ ಸಸಿ ಮಡಿಯಲ್ಲಿ ಬೀಜವನ್ನ ಹಾಕೋದಕ್ಕಿಂತ ಮುಂಚಿತವಾಗಿ ಒಂಚೂರು ಬೀಜೋಪಚಾರ ಮಾಡಿ ಅಂತ ಹೇಳ್ತೀವಿ. ನಾರ್ಮಲಿ ನಾವು ಕೀಟನಾಶಕ ಬೀಜೋಪಚಾರಕ್ಕೆ ಹೇಳುವುದಿಲ್ಲ ಇಲ್ಲಿ, ಯಾಕಂತಂದ್ರೆ ರಸ ಇರತಕ್ಕಂಥ ಕೀಟಗಳು ನಂತರ ಬರ್ತವೆ. ಹೌದೌದು. ಸೊ ಆದ್ರೂ ಬೀಜೋಪಚಾರ ಟ್ರೈಕೋಡರ್ಮ ಆಯ್ತು, 5 ಗ್ರಾಮ್ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಸಸಿ ಮಡಿಯಲ್ಲಿ ಹಾಕ್ಲಿ. ಹಾಕಿದ ನಂತರ ಸಸಿಗಳಲ್ಲಿ ಏನ್ ಮಾಡಬಹುದು ನಾವು ಅಂತಂದ್ರೆ, ಒಂದು ಸ್ವಲ್ಪ ಯಾರಾದ್ರೂ ನಾವು 1-2 ಎಕರೆ 3 ಎಕರೆಗೆ ಸಸಿ ಮಡಿಗಳನ್ನ ಮಾಡ್ಕೊಳ್ತೀವಿ ಅಂತಂದ್ರೆ, ಮಡಿಗಳಲ್ಲಿ ಈ ನೈಲಾನ್ ನೆಟ್, ಸೊಳ್ಳೆ ಪರ್ದೆ ಅಂತ ಏನ್ ಹೇಳ್ತೀವಲ್ಲ, ಸಣ್ಣ ಜಾಳಿಗೆ ಇರತಕ್ಕಂಥದ್ದನ್ನ ನೈಲಾನ್ ನೆಟ್ ಹಾಕೋದ್ರಿಂದ ರಸ ಇರತಕ್ಕಂಥ ಕೀಟಗಳನ್ನು ತಡೆಗಟ್ಟಬಹುದು. ಜೊತೆಗೆ ಈ ಕಾಯಿ ಕೊರಕ ಸಸಿ ಮಡಿಯಲ್ಲೇ ಚಾಲುವಾಗುತ್ತೆ, ರೆಂಬೆ ಕೊರಕ ಅಂತ ಹೇಳ್ದಾನ, ಅದರಿಂದನೂ ತಡೆಗಟ್ಟಬಹುದು. ಸರಿ, ಇನ್ನು ನೈಲಾನ್ ನೆಟ್ ಹಾಕಿದ್ರಿ, ಅವಾಗ ಸ್ವಲ್ಪ ನೈಲಾನ್ ನೆಟ್ ತೆಗೆದು ಒಂದು 10-15 ದಿವಸದಾಗ ಸ್ವಲ್ಪ ಬೇವಿನ ಹಿಂಡಿನೂ ಸಹಿತ, ಬೇವಿನ ಹಿಂಡಿ ಅಂದ್ರೆ ಯಥೇಚ್ಛವಾಗಿ ನಾವು ಖರೀದಿ ಮಾಡ್ಬೇಕಂತ ಏನಿಲ್ಲ, ಬೇವಿನ ಬೀಜವನ್ನ ಕುಟ್ಟಿಬಿಟ್ಟು 1 ಸ್ಕ್ವೇರ್ ಮೀಟರ್ಗೆ ಅಂದ್ರೆ 1 ಚದರ ಮೀಟರ್ಗೆ 1 ಕೆಜಿ ಅಂತೆ. ಈಗ ನಮ್ಮ ಮಡಿ 10 ಸ್ಕ್ವೇರ್ ಮೀಟರ್ ಇದೆ ಅಂತ ಇಟ್ಕೊಳ್ಳೋಣ, 10 ಕೆಜಿಯನ್ನ ಬೇವಿನ ಬೀಜವನ್ನ ನಾವೇ ಕುಟ್ಕೊಂಡು ಹಾಕ್ಬಿಟ್ರೆ ಅದು ಗೊಬ್ಬರನೂ ಆಗುತ್ತೆ, ಅದರ ವಿಷಾಂಶ ಇರೋದ್ರಿಂದ ಕೀಟನಾಶಕವೂ ಆಗುತ್ತೆ, ರಸ ಇರತಕ್ಕಂಥ ಕೀಟಕ್ಕೂ ಆಗುತ್ತೆ, ನಮ್ಮ ರೆಂಬೆಕಾಯಿ ಕೊರಕೂ ಆಗುತ್ತೆ. ಆತರ ಸಸಿಗಳನ್ನ ಇನ್ನೇನು ನಾನು ಕಿತ್ತಿ ಹಚ್ಚಬೇಕಂದ್ರೆ, ಅವುಗಳನ್ನ ಇನ್ನೇನು ಕಿತ್ತಿರ್ತೀರ, ಸಸಿಗಳನ್ನ ಕಿತ್ತಿರ್ತಿರಲ್ಲ, ಅಂತ ಸಸಿಗಳನ್ನ ಈ ಇಮ್ಡಾಕ್ಲೋಪ್ರಿಡ್ ದ್ರಾವಣದಲ್ಲಿ ಅಂದ್ರೆ ಒಂದು ಬಕೆಟ್ ನಲ್ಲಿ 10 ಲೀಟರ್ ನೀರಿದೆ ಅಂತ ಇಟ್ಕೊಳ್ಳೋಣ, 5 ml ಇಮ್ಡಾಕ್ಲೋಪ್ರಿಡ್ ಅಂತ ಔಷಧಿ ಸಿಗ್ತದೆ, 5 ml ಅನ್ನ ಆ ದ್ರಾವಣವನ್ನ ಹಾಕೊಂಡು ಅದ್ರ ಜೊತೆಗೆ ಬೇಕಾದ್ರೆ ಕಾರ್ಬನ್ ಡೈಜಿಂಗ್ ಬಾವಿಸ್ಟಿನ್ ಅಂತ ಏನ್ ಕರಿತೀವಿ, 10 ಗ್ರಾಮ್ ಹಾಕೊಂಡು ಈ ಬೇರುಗಳನ್ನ ಹದ್ದಬೇಕು, ಬೇರುಗಳನ್ನ ಅಷ್ಟೇ ಹದ್ದಬೇಕು, ಇದಕ್ಕೆ ಸೀಡ್ಲಿಂಗ್ ರೂಟ್ ಡಿಪ್ ಅಥವಾ ಬೇರನ್ನ ಹದ್ದುವಿಕೆ ಅಂತ ಕರಿತೀವಿ. ಇದನ್ನ ಹಚ್ಚಿ ನಾವು ಬೇರನ್ನ ಹದ್ದಿ 10-15 ನಿಮಿಷ ಹದ್ದುಬಿಟ್ಟು ನಾಟಿ ಮಾಡೋದ್ರಿಂದ ಈ ಸಸಿಗಳು ಪುನಃ ಚಿಗುರು ಬೇರು ಅಂದ್ರೆ ಹೊಸ ಬೇರನ್ನು ಹಿಡ್ಕೊಳ್ತಾನ, ಈ ಏನು ನಾವು ಕೀಟನಾಶಕವನ್ನು ಹದ್ದಿರ್ತೀವೋ ಅದು ಸಂರಕ್ಷಣೆ ಮಾಡುತ್ತೆ. ಯಾಕಂತಂದ್ರೆ ಈ ಬೇರು ಕೊಳೆ ರೋಗ ಆಯ್ತು, ಸಣ್ಣ ಪುಟ್ಟ ಕೀಟಗಳಾಯ್ತು ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ, ಹೊಸ ಚಿಗುರು ಹೊಸ ಬೇರು ಬರೋತನ ಈ ದ್ರಾವಣ ಹದ್ದಿರ್ತವಲ್ಲ ಕೆಲಸ ಅಂದ್ರೆ ಅಂದಾಜು 1 ತಿಂಗಳವರೆಗೆ ಇದು ಕೆಲಸ ಮಾಡುತ್ತೆ. ಡೆಫಿನೆಟ್ಲಿ 1 ತಿಂಗಳವರೆಗೂ ಆಗುತ್ತೆ. ನೆಕ್ಸ್ಟ್ ಹಚ್ಚಿದ ನಂತರ 15 ದಿವಸಕ್ಕೆ ಚಿಗುರು ಚಾಲು ಆಗುತ್ತೆ, ಅವಾಗನು ಸಹಿತ ನಾವು ಮತ್ತೆ ಬೇವಿನ ಬೀಜದ ಪುಡಿಯನ್ನ 1/4 ಕ್ವಿಂಟಲ್ ಹಾಕಿದ್ರೆ 1 ಎಕರೆಗೆ ಬಡ್ಡೆಗೆ ಹಾಕಿದ್ರೆ, ಅದ್ರ ಜೊತೆ ಬೇಕಾದ್ರೆ ನಾವು ಯಾವುದೇ ಸರ್ಕಾರಿ ಗೊಬ್ಬರಗಳನ್ನು ಮಿಕ್ಸ್ ಮಾಡಿ ಹಾಕಿದ್ರೆ ತಪ್ಪೇನಿಲ್ಲ, ಸರ್ಕಾರಿ ಗೊಬ್ಬರ ಆಯ್ತು, ಎರೆ ಗೊಬ್ಬರ ಆಯ್ತು ಹಾಕಿದ್ರೆ ಸದೃಢವಾಗಿ ಬೆಳೀತದೆ. ಈ ರೀತಿ ಮಾಡೋದ್ರಿಂದ ಕೀಟನಾಶಕ ಕೀಟಗಳ ಬಾಧೆಯನ್ನ ಕಡಿಮೆ ಮಾಡಬಹುದು ತಕ್ಕ ಮಟ್ಟಿಗೆ. ಅಂದ್ರೆ ಏನ್ ಹೇಳ್ತೀವಿ ಅಂತಂದ್ರೆ, ವಿಪರೀತವಾಗಿ ಕೀಟನಾಶಕವನ್ನೇ ಹೊಡೆಯೋದ್ ಬದಲಿಗೆ ಈ ರೀತಿಯಾಗಿ ಕೆಲವೊಂದು ಪದ್ಧತಿಗಳನ್ನ ಅನ್ಸಿದ್ರೆ ನಾವು ಆದಷ್ಟು ಕೀಟನಾಶಕ ಬಳಕೆ ಕಡಿಮೆ ಮಾಡಿ ಖರ್ಚುನು ಕಡಿಮೆ ಮಾಡಬಹುದು, ವಿಷ ಅಂಶನು ನಾವು ಬದನೆಯಲ್ಲಿ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಈಗ ಬದನೆಯನ್ನ ಥ್ರೂಔಟ್ ಅಂದ್ರೆ ವರ್ಷದ ಎಲ್ಲಾ ತಿಂಗಳಲ್ಲಿ ಇದನ್ನ ಮಾಡ್ತಿರ್ತಾರೆ, ಜೂನ್ ಜುಲೈ ಅಥವಾ ನವೆಂಬರ್ ಬೇಸಿಗೆಯಲ್ಲಿ ಹಾಕ್ತಾರೆ. ಅದಕ್ಕೆ ಯಾವ ಸೀಸನ್ ಅಲ್ಲಿ ಹಾಕೋದ್ರಿಂದ ಇದರ ಹಾವಳಿ ಕಡಿಮೆ ಇರುತ್ತೆ? ಯಾವ ಸೀಸನ್ ಅಲ್ಲಿ ಈ ಕಾಯಿ ಕೊರಕದ ಬದನೆ ಕಾಯಿ ಕೊರಕದ ಹಾವಳಿ ಜಾಸ್ತಿ ಬರ್ತಂತೆ, ನೀವು ಯಾವ ಸೀಸನ್ ಅಲ್ಲಿ ಕಡಿಮೆ ಇರುತ್ತೆ ಅದು ಏನಾದ್ರು ಇದೆಯಾ? ಸರ್, ನಾರ್ಮಲಿ ಈಗ ನಾವು ಮುಂಗಾರ ಅಂತ ಏನ್ ಹೇಳ್ತೀವಿ, ಮುಂಗಾರಲ್ಲೂ ಜಾಸ್ತಿ ಇರುತ್ತೆ, ಬೇಸಿಗೆಯಲ್ಲೂ ಜಾಸ್ತಿ ಇರುತ್ತೆ. ಸ್ವಲ್ಪ ಮಟ್ಟಿಗೆ ಯಾರಾದ್ರೂ ಸೆಪ್ಟೆಂಬರ್ ಅಕ್ಟೋಬರ್ಗೆ ಹಾಕಿದವರು ಹಿಂಗಾರುಗೆ ಚಳಿ ಬಿದ್ದಾಗ ಸ್ವಲ್ಪ ಕಡಿಮೆ ರಿಲೇಟಿವ್ಲಿ, ಬಟ್ ಈ ಕೀಟ ಅಂತ ಮೂರು ಹಂಗಾಮ್ನಲ್ಲೂ ಬರೋದೆ, ಸ್ವಲ್ಪ ಹಿಂಗಾರ್ನಲ್ಲಿ ಕಡಿಮೆ ಇರುತ್ತೆ, ಬೇಸಿಗೆಯಲ್ಲೂ ಜಾಸ್ತಿ ಇರುತ್ತೆ. ನಮ್ಮ ರೈತರು ಸ್ವಲ್ಪ ಬೇಸಿಗೆಯಲ್ಲಿ ಹಾಕಿದ್ರೆ ರೇಟ್ ಜಾಸ್ತಿ ಸಿಗುತ್ತೆ ಹಬ್ಬ ಹರಿದಿನಗಳು ಅಂತೇಳಿ, ಬಟ್ ಅವಾಗ್ಲೂ ಸಹಿತ ಬರುತ್ತೆ. ಇನ್ನು ಇತ್ತೀಚೆಗೆ ನಾವು ಮಾಡಿರ್ತಕ್ಕಂತ ಒಂದು ವಿನೂತನ ಪದ್ಧತಿ, ಕಾಯಿಕೊರಕ ಬರೆಯಬಾರದು ಅಂತಂದ್ರೆ ಒಂದು ಪದ್ಧತಿ ಇನ್ನೂ ರಿಲೀಸ್ ಆಗಿಲ್ಲ, ಬಟ್ ನಾವು ಮಾಡ್ತಾ ಇದ್ದೀವಿ ರೈತರ ಹೊಲದಲ್ಲಿ ಒಂದು ದೊಡ್ಡ ನಡೆದಿದೆ. ಅದೇನಂತಂದ್ರೆ ಮೀಟಿಂಗ್ ಡಿಸ್ಟ್ರಪ್ಷನ್ ಅಂತ ಕರಿತೀವಿ. ಅಂದ್ರೆ ಕೀಟ ತಡೆಗಟ್ಟೋದು ಅಂದ್ರೆ ಇದು ಒಂದು ಸ್ಪ್ಲಾಟ್ ಅಂತ ಒಂದು ಅಂಟಿನ ಪದಾರ್ಥ ನಾವು ಮತ್ತೆ ಹೈದರಾಬಾದ್ ಒಂದು ATGC ಕಂಪನಿಯವರು ಕಂಡುಹಿಡಿದಿದ್ವಿ. ಇದು ಏನಂತಂದ್ರೆ ಒಂದು ಅಂಟು ರೂಪದ ಪದಾರ್ಥ, ಹೆಂಗ ನಾವು ಪೇಸ್ಟ್ ಒಂಥರ ಸೊಲ್ಯೂಷನ್ ಟೈಪ್ ಸ್ವಲ್ಪ ಥಿಕ್ ಪೇಸ್ಟ್ ಬರುತ್ತೆ. ಇದು ಇದನ್ನ ಒಂದು ಎಕರೆ ಬದನೆಯಲ್ಲಿ, ಒಂದು ಎಕರೆ ಬದನೆಗೆ ಎಷ್ಟು ಸಸಿ ಬರ್ತವೆ ನೋಡಿಕೊಂಡು ಅದನ್ನ ಒಂದು 250-300 ಗಿಡಗಳಿಗೆ, ಒಂದು ಎಕರೆ ಬದನೆಯಲ್ಲಿ 250-300 ಗಿಡಗಳಿಗೆ ಈ ಒಂದು ಅಂಟು ಪದಾರ್ಥವನ್ನ, ಸ್ಪ್ಲಾಟ್ ಅಂತಕ್ಕಂಥ ಅಂಟು ಪದಾರ್ಥವನ್ನ ಕುಡಿ ಭಾಗದಲ್ಲಿ ಹಚ್ಚಬೇಕು. ಕುಡಿಗೆ ಮೇಲೆ ಹಚ್ಚಬಿಡೋದು, ಹಚ್ಚಬೇಕು. ಯಾವಾಗ ಹಚ್ಚಬೇಕಂತಂದ್ರೆ ಈ ಒಂದು ಸಸಿ ಮಡಿಯಲ್ಲಿ ಹಚ್ಚಿದ್ರೆ ಇನ್ನೂ ಒಳ್ಳೇದು, ಯಾಕಂತಂದ್ರೆ ರೆಂಬೆಕಾಯಿ ಕೊರಕ ನಮ್ಮ ಸಸಿ ಮಡಿ ಎಲ್ಲಿ ಹಾಕಿದ್ರು ಸಹಿತ ಈಗ ಒಂದು ಚದರ ಸೆಂಟಿಮೀಟರ್ ಒಂದು ಚುಕ್ಕೆ ಬರಂಗೆ, ಒಂದು ಸ್ಪ್ಲಾಟ್ ಒಂದು ಡ್ರಾಪ್ ಬರಂಗೆ, ಒಂದು ಹಂಟು ಬರಂಗೆ ಹಚ್ಚಿಬಿಟ್ರೆ ಸಾಕಾಗುತ್ತೆ. ಈಗ ಒಂದು 10 ಚದರ ಸೆಂಟಿಮೀಟರ್ ನಮ್ದು ಸಸಿ ಮಡಿ ಇದೆ ಅಂತ ಇಟ್ಕೊಳ್ಳಿ, 10 ಸ್ಪಾಟ್ಗಳಲ್ಲಿ ರ್ಯಾಂಡಮ್ ಆಗಿ ಹಚ್ಚಿಬಿಟ್ರೆ ಸಾಕು. ಈ ಸ್ಪ್ಲಾಟ್ ಹಂಟು ಪದಾರ್ಥವನ್ನ ಸಸಿ ಮಡಿಯಲ್ಲಿ ಒಂದ್ಸಾರಿ ಹಚ್ಚರಿ. ಸಸಿ ಮಡಿಯಿಂದ ನಾವು ಸಸಿಗಳನ್ನ ಕಿತ್ತಿ ನಾವು ಮೇನ್ ಫೀಲ್ಡ್ಗೆ ಅಂದ್ರೆ ಮುಖ್ಯ ಕ್ಷೇತ್ರಕ್ಕೆ ಹಾಕ್ತಿತ್ತಿವಲ್ಲ, ಒಂದು 4-5 ದಿವಸದ ನಂತರ 250-300 ಗಿಡಗಳಿಗೆ ಹಚ್ಚಬಹುದು. ಅದನ್ನ ಇದು ಯಾವ ರೀತಿಯ ಕೆಲಸ ಮಾಡತ್ತಂತಂದ್ರೆ, ಈ ಹಂಟು ಪದಾರ್ಥ ಈ ಕಾಯಿ ಕೊರಕ ಹೆಣ್ಣು ಪತಂಗ ಏನಿದೆಯಲ್ಲ ಅದು ಬಿಡ್ತಕ್ಕಂತ ಒಂದು ರಾಸಾಯನಿಕ ವಸ್ತುವನ್ನ ಈ ಹಂಟು ಪದಾರ್ಥದಲ್ಲಿ ತಯಾರು ಮಾಡಲಾಗಿದೆ. ಸೊ ಅದೇನಾಗುತ್ತೆ, ನಾವು ಬೆಳೆಗಳ ಮೇಲೆ ಈ ಹಂಟು ಪದಾರ್ಥವನ್ನು ಇಟ್ಟಾಗ ಗಂಡು ಪತಂಗ ಇಲ್ಲಿ ಹೆಣ್ಣಿದೆ ಅಂತ ಹೇಳ್ಕೊಂಡು ವಾಸನೆಗೆ ಬರುತ್ತೆ, ಅಲ್ಲಿ ಹಣ್ಣು ಇರೋದಿಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ತದೆ. ಇದೇ ತರ ನಾವು ಎಕರೆಗೆ 250-300 ಸ್ಪಾಟ್ ಇಟ್ಟಿರ್ತೀವಿ, ಎಲ್ಲಾ ಗಂಡುಗಳು ಅಲ್ಲಲ್ಲಲ್ಲೇ ಆಕರ್ಷಣೆ ಆಗ್ಬಿಟ್ಟು ಅಲ್ಲಿ ಏನಾಗ್ತದಂದ್ರೆ ಹೆಣ್ಣಿದೆ ಅಂತೇಳಿ ಬಂದು ಕನ್ಫ್ಯೂಸ್ ಆಗ್ತಾವ. ಅದಕ್ಕಾಗಿ ನಾವು ಇದಕ್ಕೆ ಮೀಟಿಂಗ್ ಡಿಸ್ಟ್ರಪ್ಷನ್ ಅಥವಾ ಮೀಟಿಂಗ್ ಕನ್ಫ್ಯೂಷನ್ ಅಂತ ಕರಿತೀವಿ ನಾವು. ಅಂದ್ರೆ ಗಂಡು ಹೆಣ್ಣಿದೆ ಅಂತ ಬಂದು ಕನ್ಫ್ಯೂಷನ್ ಆಗುತ್ತೆ, ಹೆಣ್ಣು ಸಿಗುದಿಲ್ಲ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ಗಂಡು ಪತಂಗಕ್ಕೆ ಹೆಣ್ಣು ಸಿಗ್ಲಾರ್ದನೆ ಸಂತಾನೋತ್ಪತ್ತಿ ಬಂದಾಗತ್ತೆ, ಕಡಿಮೆ ಆಗಿಬಿಡುತ್ತೆ ಇನ್ನು ಸಂತಾನೋತ್ಪತ್ತಿ ಆಗುದಿಲ್ಲ, ತತ್ತಿನೇ ಇಡುವುದಿಲ್ಲ, ತತ್ತಿಯಿಂದ ಮರಿ ಬರುದಿಲ್ಲ ಅಂತಂದ್ರೆ ಇನ್ನು ಬಾಧೆಯ ಪ್ರಶ್ನೆನೇ ಬರುದಿಲ್ಲ. ಈ ಒಂದು ವಿನೂತನವಾದ ಪದ್ಧತಿಯನ್ನ ನಾವು ರೈತರ ಹೊಲಗಳಲ್ಲೇ ನೇರವಾಗಿ ಸಂಶೋಧನೆ ನಡೆದಿದೆ. ಇದನ್ನ ಬಿಡುಗಡೆಗೆ ತುಂಬಾ ನಾವು ಪ್ರಯತ್ನ ಮಾಡ್ತಾ ಇದೀವಿ, ರೈತರ ಒಂದು ಒತ್ತಡನೂ ಸಹಿತ ಇದೆ. ಮೊನ್ನೆ ತಾನೇ ಸೆಂಟ್ರಲ್ ಗವರ್ಮೆಂಟ್ ಒಂದು ಟೀಮ್ ಬಂದು ನೋಡ್ಕೊಂಡು ಹೋದ್ರು, ತುಂಬಾ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಹುತೇಕ ನಾನು ಯಾಜ್ ಎ ಪ್ರಾಧ್ಯಾಪಕನಾಗಿ ಒಬ್ಬ ವಿಜ್ಞಾನಿಯಾಗಿ ಏನೋ ಪಾಲಿಸಿ ಮೇಕರ್ಸ್ ಆಯ್ತು, ಇನ್ನು ಡಿಸಿಷನ್ ಮೇಕರ್ಸ್ ಆಯ್ತು, ನಮ್ಮ ರೈತರಿಗೆ ಏನಾದರೂ ಒಂದು ಕೊಡುಗೆ ಅಥವಾ ಸೇವೆ ಹುಳ ಮುಕ್ತ, ಅದು ಹತ್ತಿ ಇರಬಹುದು, ಬದನೆ ಮತ್ತು ಹತ್ತಿ ಪ್ರಮುಖ ಬೆಳೆಯಲ್ಲಿ ಪ್ರಮುಖ ಕೀಟಗಳಿಂದ ಏನು ನಮ್ಮ ರೈತರು ತೊಂದರೆಯನ್ನು ಅನುಭವಿಸ್ತಾ ಇದಾರೆ, ಅದನ್ನ ಕಾಪಾಡಬೇಕು ಅಂತಂದ್ರೆ ಬಹುತೇಕ ಇಂತಹ ಪದಾರ್ಥಗಳನ್ನ, ಇಂತಹ ಒಂದು ಟೆಕ್ನಾಲಜಿಯನ್ನು ಹೊರಗೆ ತಂದ್ರೆ ಬಹುತೇಕ ಅದರಷ್ಟು ಸೇವೆ ಇನ್ನೊಂದಿಲ್ಲ ಅಂತ ಅನಿಸ್ತದ ನನಗೆ. ನಾನು ವೈಯಕ್ತಿಕ ಈಗಾಗಲೇ ಇದು ಸಾಬೀತು ಆಗ್ತಾ ಇದೆ, ಆಗಿದೆ ಈಗ ರೈತರ ಹೊಲಗಳಲ್ಲೆಲ್ಲ ಮಾಡಿಬಿಟ್ಟಿದೀಗ 100% ರೈತರೇ ಹೇಳ್ತಾರೆ. ತಂತ್ರಜ್ಞಾನ ಮುಕ್ತವಾಗಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆಗಬೇಕಿದೆ. ಹೌದು, ತಂತ್ರಜ್ಞಾನ ವಿಶ್ವವಿದ್ಯಾಲಯದಿಂದ 1 ವರ್ಷ ನಾವು ಮಾಡಿದೀವಿ, ಎಂಡಾರ್ಸ್ ಅಂದ್ರೆ ಈ ರಿಪೋರ್ಟ್ ಕೊಟ್ಟಿದ್ದೀವಿ, ಬಟ್ ಬಿಡುಗಡೆ ಮಾಡ್ತಕ್ಕಂತ ಒಂದು ಪರ್ಮಿಷನ್ ಅನ್ನ ಸೆಂಟ್ರಲ್ ಗವರ್ಮೆಂಟ್ ಕೊಡ್ಬೇಕು. ಸೊ ಸೆಂಟ್ರಲ್ ಗವರ್ಮೆಂಟ್ ಪರ್ಮಿಷನ್ ಸೆಂಟ್ರಲ್ ಟೀಮ್ ಬಂದು ನೋಡ್ಕೊಂಡು ಹೋಗಿದೆ, ರಿಸಲ್ಟ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ, ರೈತರು ಖುಷಿಯಾಗಿದ್ದಾರೆ. ಸೊ ಹಿಂಗಾಗಿ ಅದನ್ನ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ, ಅಂದ್ರೆ ನಮ್ಮ ರೈತರು ಈ ಕಾಯಿಕೊರಕದ ಬಾಧೆಯಿಂದ ಮುಕ್ತರಾಗಬಹುದು. ಡೆಫಿನೆಟ್ಲಿ ಡೆಫಿನೆಟ್ಲಿ ಇಷ್ಟು ಮಾತ್ರ ಹೇಳಬಲ್ಲೆ, ರೈತರು ಏನು 30-40 ಸ್ಪ್ರೇ ಬಹಳಷ್ಟು ಹೊಡಿತಾರೆ, ಎಣ್ಣೆಯನ್ನು ಬಹಳ ಹೊಡಿತಾರೆ, ವಿಶೇಷವಾಗಿ ಕಾಯಿಕೊರಕ ಬಿಟ್ರೆ ಅವ್ರಿಗೆ ಯಾವ್ದು ಅಂತ ಕೀಟಗಳು ಹೇಳ್ಕೊಳ್ಳೋಂತವಿಲ್ಲ ಬದ್ದೆ. ಅದರಲ್ಲೂ ಸ್ವಲ್ಪ ರೇಟ್ ಸಿಕ್ಬಿಡ್ತು, 20-30 ರೂಪಾಯಿ ರೇಟ್ ಅಂತ ಸಿಕ್ತಂತಂದ್ರೆ ಬತ್ತೆ ಕಾಯಿ ಬರೋದೇ ನೋಡ್ತಿರ್ತಾನ ಹೊರಗೆ, ಹಂಗ ಹೊಡ್ಲಿಕ್ಕೆ ಚಲೋ ಇರ್ತತಿ. ಸೊ ವಾರಕ್ಕೆ ಎರಡು ಸಾರಿ ಬೇಡ, ಈವನ್ ಸಮ್ ಟೈಮ್ ಮೂರು ಸಾರಿ ಹೊಡೆಯೋರು ಇದಾರೆ, ಅದರ ಮಿಕ್ಸ್ ಮಾಡಿ ಹೊಡಿತಿರ್ತಾರೆ. ಸೊ ಈ ರೀತಿಯಲ್ಲಿ ಎಷ್ಟು ವಿಷಪೂರಿತ ಬದನೆಯಲ್ಲಿ ಇರುತ್ತೆ ಅಂತಂದ್ರೆ ವಿಷ ಅಂಶ ಆ ದೇವರೇ ಬಲ. ಸೊ ಅದೃಷ್ಟವಶಾತ್ ನಾವು ಅದನ್ನ ಬೇಯಿಸ್ಕೊಂಡು ತಿಂತೀವಿ, ಬೇಯಿಸ್ಕೊಂಡ್ರು ಸ್ವಲ್ಪ ಮಟ್ಟಿಗೆ ಅಂತ ವಿಷದೇ ಉಳಿತದೆ. ಅದನ್ನ ತಿಂದವರಿಗೆ ಯಾವ ರೀತಿಯಾಗಿ ಪರಿಣಾಮ ಆಗುತ್ತೋ ದೇವರೇ ಬಲ್ಲ. ಹಿಂಗಾಗಿ ಈ ಪರಿಸರ ಸ್ನೇಹಿ ಒಂದು ಪದಾರ್ಥ ಸ್ಪ್ಲಾಟ್ ಅಂತಕ್ಕಂತ ಒಂದು, ಇದು ಸ್ಪ್ಲಾಟ್ ಅಂತಕ್ಕಂಥದ್ದು ಏನು ರಾಸಾಯನಿಕನ ಅಥವಾ ಏನು ಇದು ಮಾಡೋ? ಇದು SPLAT ಅಂತೇಳಿ ಸರ್ ಇದನ್ನು. ಇದಕ್ಕೆ ಲಾಂಗ್ ಫಾರ್ಮ್ ಅಂತಂದ್ರೆ ಸ್ಪೆಷಲೈಸ್ಡ್ ಫೆರಮೋನ್ ಅಂಡ್ ಲ್ಯೂರ್ ಅಪ್ಲಿಕೇಶನ್ ಟೆಕ್ನಾಲಜಿ ಅಂತ. ಅಂತಂದ್ರೆ ಕನ್ನಡದಲ್ಲಿ ಈ ಲಿಂಗಾಕರ್ಷಕ, ಈ ಹೆಣ್ಣು ನಾರ್ಮಲಿ ಕೆಮಿಕಲ್ ಅನ್ನ ನಿಸರ್ಗದಲ್ಲಿ ಬಿಡುತ್ತೆ, ಅದಕ್ಕೆ ಗಂಡು ಬಂದು ಎರಡು ಸಂಯೋಗ ಆಗ್ತವೆ. ಇದನ್ನೇ ಕೃತಕವಾಗಿ ಹೆಣ್ಣು ಬಿಡತಕ್ಕಂತ ರಾಸಾಯನಿಕ ಪದಾರ್ಥವನ್ನ ನಾವು ಆರ್ಟಿಫಿಷಿಯಲ್ ಆಗಿ ಸಿಂಥಸೈಸ್ ಮಾಡಿ ನಾವು ಅದನ್ನು ತಯಾರು ಮಾಡಿ ಈ ಅಂಟು ರೂಪದಲ್ಲಿ ಮಾಡಿದೀವಿ. ಯಾಕೆ ಅಂಟು ರೂಪದಲ್ಲಿ ಮಾಡಿದೀವಿ? ಫೆರಮೋನ್ ಟ್ರ್ಯಾಪ್ ಹಾಕ್ಬೋದಲ್ಲ ಅಂತ ಪ್ರಶ್ನೆ ಬರುತ್ತೆ. ಈಗ ಆಲ್ರೆಡಿ ಫೆರಮೋನ್ ಟ್ರ್ಯಾಪ್ ಯೂಸ್ ಮಾಡ್ತಾರೆ, ಅದಕ್ಕೆ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಕೇಳಿದ್ರೆ, ಫೆರಮೋನ್ ಟ್ರ್ಯಾಪ್ ನಲ್ಲಿ ಇರತಕ್ಕಂತ ಕೆಮಿಕಲ್ ಕಾನ್ಸಂಟ್ರೇಷನ್ ಬಹಳ ಕಡಿಮೆ, 2% ಇರ್ತದೆ. ಆದ್ರೆ ಇದರಲ್ಲಿ 4% ಇರುತ್ತೆ. ನಾವು ಫೆರಮೋನ್ ಟ್ರ್ಯಾಪ್ ಬಹಳ ಅಂದ್ರೆ ಎಕರೆಗೆ 2-4 ಹಾಕಬಹುದು. ಅದು ಸುಮ್ನೆ ಮಾನಿಟರ್ ಮಾಡ್ಲಿಕ್ಕೆ, ಸೂಚನಾ ಸಾಧಕ ಸಿಂಪರಣೆ ಮಾಡ್ಕೊಳ್ಳಿಕ್ಕೆ ಕೈಗೊಳ್ಳಿಕ್ಕೆ ಅದು ಅಷ್ಟೇ. ಕೀಟದ ಮಟ್ಟ ನೋಡ್ಲಿಕ್ಕೆ ಆಗುತ್ತೆ ವಿನಃ ಕೀಟ ಹತೋಟಿಗೆ ಆಗದಲ್ಲ. ಬಟ್ ಇದನ್ನ ನಾವು ಸ್ಪ್ಲಾಟ್ ಅಂತಕ್ಕಂಥದನ್ನ 250-300 ಸ್ಪಾಟ್ ಅಲ್ಲಿ ಹಚ್ಚೋದ್ರಿಂದ ಆ ಒಂದು ವಾಸನೆ ಅಥವಾ ಫಿರಮೋನ್ ಅಲ್ಲೇ ಸ್ಯಾಚುರೇಟ್ ಆಗಿ ಸಾಂದ್ರತೆಗೊಂಡು ಬರ್ತಕ್ಕಂತ ಒಂದು ಗಂಡು ಪತಂಗಗಳನ್ನ ವಿಚಲಿತಗೊಳಿಸುತ್ತೆ, ಡಿಸ್ರಪ್ಷನ್ ಆಗುತ್ತೆ. ಎರಡು ಗಂಡು ಹೆಣ್ಣು ಕೂಡ್ಲಿಕ್ಕೆ ಚಾನ್ಸಸ್ ಸಿಕ್ಕೋದಿಲ್ಲ. ಹಿಂಗಾಗಿ ಸಮಗ್ರವಾಗಿ ತುಂಬಾ ಚೆನ್ನಾಗಿದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಯಾವ ರೈತರ ಹೊಲದಗಳಲ್ಲಿ ಈ ಸ್ಪ್ಲಾಟ್ ಟೆಕ್ನಾಲಜಿ ನಾವೇನ್ ಮಾಡಿದೀವಿ, ಪ್ರಯೋಗ ಮಾಡಿ ನೋಡಿದೀವಿ, 95% ಕಂಟ್ರೋಲ್ ಆಗಿದೆ. 90-95% ಕಂಟ್ರೋಲ್ ಆಗಿದೆ. ಅದೇ ನಮ್ಮ ರೈತ ಸ್ಪ್ರೇ ಮಾಡಿದ್ರು ಸಹಿತ ಮಿನಿಮಮ್ 40% ಅಂತೂ ಇದೆ. ಇಷ್ಟು ಮಾತ್ರ ಗ್ಯಾರಂಟಿ ಹೇಳಬಲ್ಲೆ. ಈ ಸ್ಪ್ಲಾಟ್ ಟೆಕ್ನಾಲಜಿ ಅಂದ್ರೆ ಇದು, ಇದಕ್ಕೆ ಖರ್ಚು ಎಷ್ಟು ಆಗ್ಬೋದು ರೈತರಿಗೆ? ಸಪೋಸ್ ನಾಳೆ ಬಿಡುಗಡೆ ಆದ ತಂತ್ರಜ್ಞಾನ, ಖರ್ಚು ಎಷ್ಟು ಆಗ್ಬೋದು ರೈತರಿಗೆ ಸರ್? ಈಗ ಅಂದಾಜು ಅವರು ಕಂಪ್ನಿಯವರು ನಾವೆಲ್ಲ ಕುಡ್ಕೊಂಡು ಎಲ್ಲ ಮಾಡಿದ್ದು ಕೇಳಾಗಿ, ಒಂದು ಸಾರಿ ನಾವು ಹಚ್ಚಬೇಕಾದ್ರೆ 900 ರೂಪಾಯಿ ಖರ್ಚಾಗುತ್ತೆ. ನಾವು ಬೆಳೆಯ ಅವಧಿಯಲ್ಲಿ 4 ಸಾರಿ ಹಚ್ಚಬೇಕಾಗತ್ತೆ ಸರ್. ಈಗ ಅದೇ ಬದನೆಯಲ್ಲಿ ತಗೊಳ್ಳಿ, ನಾಟಿ ಮಾಡಿದ ಒಂದು ವಾರದೊಳಗೆ 5-7 ದಿವಸ ಅಂತ ಇಟ್ಕೊಳ್ಳೋಣ. ಸೊ 7ನೇ ದಿವಸಕ್ಕೆ ಹಚ್ಚಿದ್ರಿ ಫಸ್ಟ್ ಅಪ್ಲಿಕೇಶನ್, ನೆಕ್ಸ್ಟ್ 1 ತಿಂಗಳ ಹಂತರದಲ್ಲಿ 900 ರೂಪಾಯಿ ಖರ್ಚಾಗುತ್ತೆ. 900. ನಾವು ಬೆಳೆಯ ಅವಧಿಯಲ್ಲಿ 4 ಸಾರಿ ಹಚ್ಚಬೇಕಾಗತ್ತೆ ಸರ್. ಈಗ ಅದೇ ಬದನೆಯಲ್ಲಿ ತಗೊಳ್ಳಿ, ನಾಟಿ ಮಾಡಿದ ಒಂದು ವಾರದೊಳಗೆ 5-7 ದಿವಸ ಅಂತ ಇಟ್ಕೊಳ್ಳೋಣ. ಸೊ 7ನೇ ದಿವಸಕ್ಕೆ ಹಚ್ಚಿದ್ರಿ ಫಸ್ಟ್ ಅಪ್ಲಿಕೇಶನ್, ನೆಕ್ಸ್ಟ್ 1 ತಿಂಗಳ ಹಂತರದಲ್ಲಿ ಅಂದ್ರೂ 8 ಸಾರಿ ಆಯ್ತು ಸರ್. 8 ಸಾರಿ ಆಯ್ತು, ಪ್ರತಿ ಸಾರಿ 8,000 ರೂಪಾಯಿ ಆಯ್ತು ಮಿನಿಮಮ್. 8,000 ರೂಪಾಯಿ ಆಯ್ತು. ಇಲ್ಲಿ 4,600 ರೂಪಾಯಿ ನಮಗೆ ಪೂರ್ತಿ ಕಂಟ್ರೋಲೇ ಬಂದ್ಬಿಡುತ್ತೆ ಬೆಳೆ ಅವಧಿ ಒಳಗೂ. ಆಮೇಲೆ ಜೊತೆಗೆ ಪರಿಸರ ಸ್ನೇಹಿ. ಎಕ್ಸಾಕ್ಟ್ಲಿ ರೈಟ್, ನಾನು ಅದೇ ಹೇಳ್ತಾ ಇದ್ದೆ. ಪರಿಸರ ಸ್ನೇಹಿ ಹೌದು, ಒಡಿಯೋರಿಗೆ ಅಂದ್ರೆ ರೈತರಿಗೆ ಹಾನಿಕಾರಕವಲ್ಲ, ತಿನ್ನೋರಿಗೆ ಹಾನಿಕಾರಕ ಅಲ್ಲ, ಆಮೇಲೆ ವಾಯು ಮಾಲಿನ್ಯ ಆಗುದಿಲ್ಲ. ಜೊತೆಗೆ ನಮ್ಮಲ್ಲಿ ಪರಿಸರ ಸ್ನೇಹಿಗಳು, ಜೀವಿಗಳು, ಮಿತ್ರಕೀಡಿಗಳು ಎಷ್ಟು ಚೆನ್ನಾಗಿರ್ತಾವ ಅಂತಂದ್ರೆ ಬಹುತೇಕ ತುಂಬಾ ಚೆನ್ನಾಗಿರುತ್ತೆ, ಬಹಳಷ್ಟು ಇರುತ್ತೆ. ಸೊ ಇದು ನಾವು ಕಂಡ ಸತ್ಯಾಂಶ, ರೈತರು ಕಂಡ ಸತ್ಯಾಂಶ. ಈಗಾಗಲೇ ರೈತರ ಹೊಲದಲ್ಲಿ ಪ್ರಯೋಗ ಆಗಿದೆ, ಎಲ್ಲ ಆಗಿದೆ. ಈಗ ನಿಮ್ಮ ಒಂದು ಅಂದಾಜಿನ ಮೇಲೆ ಮುಂದಿನ ವರ್ಷ ಬಿಡುಗಡೆ ಆಗ್ಬೋದಾ? ಹಾ ಸರ್, ಈ ಜೂನ್ ಜುಲೈಗೆ ಬರಬಹುದಂತ ತುಂಬಾ ಆಶಾವಾದಿಯಾಗಿ ಇದ್ದೀವಿ. ನಾವು ಸಹಿತ ತುಂಬಾ ಅನೇಕ ಪಾಲಿಸಿ ಮೇಕರ್ಸ್ ಗೂ ಸಹಿತ ರಿಕ್ವೆಸ್ಟ್ ಮಾಡಿ ರಿಪೋರ್ಟ್ ಸಹಿತ ಕೊಟ್ಟಿದೀವಿ. ಇದೇ ರೀತಿಯಾಗಿ ನಾವು ಟೊಮ್ಯಾಟೋದಲ್ಲೂ ಮಾಡಿದೀವಿ ಸರ್. ಇದೇ ಟೆಕ್ನಾಲಜಿ ನಾನು ಏನ್ ಹೇಳದ್ನಲ್ಲ, ಬಂದಾಗ 4 ಸಾರಿ ಹಚ್ಚಬೇಕು. ಟೊಮ್ಯಾಟೋದಲ್ಲಿ ಕಾಯಿ ಕೊರಕ ಟೊಮ್ಯಾಟೋದಲ್ಲೂ ಸಹಿತ ಪಿನ್ವರ್ಮ್ ಬಂದಿದೆ ಸರ್. ಅದು ಪಿನ್ ವರ್ಮ್ ಅಂತಂದ್ರೆ ಒಂದು ಗುಂಡು ಸೂಜಿ ಆಕಾರದಲ್ಲಿ ಒಂದು ರಂಧ್ರವನ್ನು ಮಾಡುತ್ತೆ ಸರ್. ಅದು ಭಯಂಕರ ಕಷ್ಟ, ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ತದೆ. ಇದನ್ನು ಸಹಿತ ನಾವು 20 ಎಕರೆಯಲ್ಲಿ ಮಾಡಿದೀವಿ. ಚಿಕ್ಕಲ್ಪರ್ವೆಯಲ್ಲಿ 15 ಎಕರೆ, ನೀರ್ಮಾನ್ವೆಲ್ಲಿ 5 ಎಕರೆ ಮಾಡಿದೀವಿ ಸರ್, ಪಿನ್ ವರ್ಮ್ ಟೊಮ್ಯಾಟೋ ಮೇಲೆ. ಅದನ್ನು ಸಹಿತ ಆಲ್ಮೋಸ್ಟ್ 90-95% ಕಂಟ್ರೋಲ್ ಕೊಟ್ಟಿದೆ. ಇದರ ಜೊತೆಗೆ ನಾವು ಪಿಂಕ್ ಬೋಲ್ವರ್ಮ್ ಅಂತ ಬಹುತೇಕ ಎಲ್ಲಾ ರೈತರು ಕೇಳಿರ್ತೀರ, ಎಷ್ಟರ ಮಟ್ಟಿಗೆ ಅಂದ್ರೆ ರತ್ತಿಯಲ್ಲಿ, ಗುಲಾಬಿ ಕಾಯಿ ಕೊರಕ ಕೇಳಿದ್ವಲ್ಲ, ನಮ್ಮ ರಾಯಚೂರು ಭಾಗದಲ್ಲಿ ಯಾವ ರೈತ ಚೆನ್ನಾಗಿ ಸ್ಪ್ರೇ ಮಾಡಿದ್ರು ಸಹಿತ 40% ಮಿನಿಮಮ್ ಡ್ಯಾಮೇಜ್ ಇತ್ತೀಚೆಗೆ. ಯಾರು ಸರಿಯಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಕೀಟನಾಶಕ ಹೊಡೆದಿಲ್ವೋ ಅವರಲ್ಲೂ ಸಹಿತ 60% 80% ನಾವು ಇದನ್ನ ನೋಡಿದ್ವಿ ಡ್ಯಾಮೇಜ್. ಇದಕ್ಕೂ ಸಹಿತ ನಾವು 160 ಎಕರೆಯಲ್ಲಿ ಮಾಡಿದ್ವಿ. ಇದೇ ಸ್ಪ್ಲಾಟ್ ತಂತ್ರಜ್ಞಾನ ಗುಲಾಬಿ ಕಾಯಿ ಕೊರಕಕ್ಕೆ 160 ಎಕರೆಯಲ್ಲಿ ಕುರುಡಿ ಗ್ರಾಮದಲ್ಲಿ ಮತ್ತು ಆಜುಬಾಜು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಹಳ್ಳಿಗಳಲ್ಲಿ ಮಾಡಲಾಗಿ ರೈತರು ತುಂಬಾ ಖುಷಿಯಾಗಿದ್ದಾರೆ. ಎಕರೆಗೆ ಏನಿಲ್ಲ ಅಂತಂದ್ರೂ ಈ ಗುಲಾಬಿ ಕಾಯಿ ಕೊರಕ ಮಾಡತಕ್ಕಂಥ ಹಾನಿ ಒಂದು 3-4 ಕ್ವಿಂಟಲ್ ಏನು ಲಾಸ್ ಮಾಡುತ್ತೆ ಅದು ನಮಗೆ ಉಳಿತಾಯ ಆಗುತ್ತೆ. ಸೊ ಏನಿಲ್ಲ ಅಂದ್ರೆ ಒಂದು 16,000-20,000 ರೂಪಾಯಿ ರೈತರಿಗೆ ಉಳಿತಾಯ ಆಗಿದ್ದು ಇದು ಸತ್ಯಾಂಶ ಸರ್. ಇದು ರೈತರೇ ತಾವು ಪರಿಗಣಿಸಿ ತಾವು ಸ್ಯಾಟಿಸ್ಫೈ ಆಗ್ಬಿಟ್ಟು ಒಂದು ನಮಗ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ಅಂದ್ರೆ ಹಿಂದಿನ ದಿನಗಳಲ್ಲಿ ಏನ್ ಮಾಡ್ತಿದ್ರು ರೈತರು ಪರೀಕ್ಷೆ ಮಾಡಿ ಸೈಂಟಿಸ್ಟ್ ಪರೀಕ್ಷೆ ಮಾಡ್ತಿದ್ರು. ಹೌದು ಅದು ಬಹುತೇಕ ಈ ತರ ಮಾಡಿದ್ರೆ ಒಳ್ಳೇದ್ ಅನ್ಸುತ್ತೆ. ತಂತ್ರಜ್ಞಾನ ಪರೀಕ್ಷೆ ಮಾಡಿ ಸರ್ಟಿಫೈ ಮಾಡಿದ್ರು ಒಳ್ಳೇದಾದ್ರೆ ಇದನ್ನ ಬಿಡುಗಡೆ ಮಾಡೋದು ನಿಮ್ಗೆ ಕೊಡಬೇಕು. ಯಾಕಂದ್ರೆ ರೈತನಿಗೆ ಏನ್ ಬೇಕು ಅನ್ನೋ ಟೆಕ್ನಾಲಜಿಯನ್ನ ಅವನ್ ಸರ್ಟಿಫೈ ಮಾಡಿದ್ರೆ ಅವ್ರ ಸರ್ಟಿಫೈ ಮಾಡಿದ್ರೆ ಬಹುತೇಕ 100% ಅದು ಕಾನ್ಫಿಡೆಂಟ್ ಆಗಿರುತ್ತೆ. ಇಲ್ಲ ನಾನು ಸೈಂಟಿಸ್ಟ್ ನಾನ್ ಸರ್ಟಿಫೈ ಮಾಡಿದ್ದನ್ನ ಅವ್ರು ಎಷ್ಟರ ಮಟ್ಟಿಗೆ ಒಪ್ಕೊಳ್ತಾರ ವಿನಃ ಬಹುತೇಕ ಅವ್ರು ಸರ್ಟಿಫೈ ಮಾಡಿದ ಟೆಕ್ನಾಲಜಿಯನ್ನು ಬಹುತೇಕ ಬಹಳಷ್ಟು ಅಡಾಪ್ಟಬಿಲಿಟಿ ಆಗ್ತದೆ, ಬಹಳಷ್ಟು ಜನ ಅಡಾಪ್ಟ್ ಮಾಡ್ತಾರಂತ. ಒಳ್ಳೇದು ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೇ. ಈ ಒಂದು ಉಕ್ತಿಯಲ್ಲಿ ಬರ್ತಕ್ಕಂಥ ಗುಲಾಬಿ ಕಾಯಿ ಕೊರಕದ ಹತೋಟಿಗಾಗಿ ಮತ್ತು ಬದನೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರಕ, ಹಾಗೇನೆ ಟೊಮ್ಯಾಟೋದಲ್ಲಿ ಬರ್ತಕ್ಕಂಥ ಕಾಯಿ ಕೊರಕ ಅಥವಾ ಪಿನ್ವಾರ್ಮ್ ಅಂತ ಹೇಳಿ ಟೊಮ್ಯಾಟೋದಲ್ಲಿ ಪಿನ್ವಾರ್ಮ್ ಅಂತೇಳಿ, ಈ ಒಂದು ಕೀಟಗಳು ಸಾಕಷ್ಟು ಹಾನಿಯನ್ನು ಮಾಡ್ತಿದ್ದಾವೆ. ರೈತರು ಇದಕ್ಕಾಗಿ ಒಂದು ಎಕರೆ ಬಾರು 7,000-8,000 ರೂಪಾಯಿ ಖರ್ಚು ಮಾಡ್ತಾರೆ ಈ ಒಂದು ಕೀಟದ ಹತೋಟಿಗಾಗಿ. ಇದನ್ನು ಉಳಿಬೇಕಾಗಿತ್ತಂದ್ರೆ ನೀವು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದಂಥ ಈ ಸ್ಪ್ಲಾಟ್ ಒಂದು ತಂತ್ರಜ್ಞಾನ ಅಥವಾ ಏನು ಪೇಸ್ಟ್ ಹಚ್ಚತಕ್ಕಂಥದ್ದು ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಿರಿ. ಇದು ಬೇಗನೆ ಬರುವಂತಾಗಲಿ. ಖಂಡಿತ ಇದು ಬಿಡುಗಡೆ ಆತಪ್ಪ ಅಂತಂದ್ರೆ ರೈತರಿಗೆ ಸಾಕಷ್ಟು ಒಂದು ಆಶಾದಾಯಕ ಅಂತ ಹೇಳ್ಬೋದು. ಬದನೆಗೆ ಸಾಕಷ್ಟು ರೈತರು ಖರ್ಚು ಮಾಡ್ತಾ ಇದ್ದಾರೆ. ಒಮ್ಮೆ ಏನಾಗುತ್ತೆ, ಬದನೆ ಬೆಳೆಯನ್ನ ಕಳ್ಕೊಂಡ್ಬಿಡ್ತಾರೆ ಈ ಕಾಯಿ ಕೊರಕದಿಂದ. ಏನಿಲ್ಲ ಸರ್, ಎಲ್ಲಾ ಬದನೆಕಾಯಿ ಹರಿದು ಹಾಕ್ಬಿಟ್ಟಿವಿ, ಎಲ್ಲಾ ತೂತ್ ಬಿದ್ದುಬಿಟ್ಟವೆ, ಗಿಡದಲ್ಲಿ ಎಲ್ಲ ಹಾಗೆ ಆಗಿಬಿಟ್ಟದ ಅಂತಕ್ಕಂಥ ವಿಚಾರ ಸಾಕಷ್ಟು ಹಾನಿ ಆಗ್ತಾ ಇದೆ. ಇದು ಆಗಬೇಕಾದ್ರೆ ತಂತ್ರಜ್ಞಾನ ಬರಬೇಕು. ಕೊನೆಯದಾಗಿ ರೈತರಿಗೆ ನಿಮ್ಮ ಒಂದು ಕಿವಿ ಮಾತೇನು ಹೇಳ್ತೀರಿ? ನನ್ನ ರೈತರಿಗೆ ಕಿವಿ ಮಾತು ಹೇಳ್ತಕ್ಕಂಥದ್ದಂದ್ರೆ ತಂತ್ರಜ್ಞಾನವನ್ನು ಅರಿತು ಬಿಟ್ಟು ಅದನ್ನು ಯಾವ ರೀತಿಯಾಗಿ ಮಾಡಿದ್ರೆ ಅದನ್ನು ಸಕ್ಸಸ್ ಮಾಡ್ಬೇಕಂತ ತಿಳ್ಕೋಬೇಕು. ಈಗ ನಾನೇ ಆಗಲಿ ನಾನೇ ಯಾವುದೇ ತಂತ್ರಜ್ಞಾನವನ್ನು ಹೇಳ್ತೀನಿ ಅಂದ್ರೆ ಅದನ್ನು ಪರಿಪೂರ್ಣವಾಗಿ ಯಾವ ರೀತಿಯಾಗಿ ಮಾಡಬೇಕನ್ನೋದನ್ನು ತಿಳ್ಕೊಂಡಿದ್ದೇ ಆದರೆ ಬಹುತೇಕ ಅಷ್ಟು ಲಾಭ ಆ ಒಂದು ರೈತನಿಗಾಗುತ್ತೆ. ನಾವೇನು ಮಾಡ್ತೇವೆ ಅಂದ್ರೆ ಒಂಥರ ಹರತುರಿಯಲ್ಲಿ ಬಂದಿದೆ ಹಚ್ಚಣ ಅಂತೇಳಿ ಟೈಮ್ಲಿ ಡೋಸ್ ಇಂಪಾರ್ಟೆಂಟ್, ಟೈಮ್ ಸಕಾಲಕ್ಕೂ ಇಂಪಾರ್ಟೆಂಟ್. ಅದು ಹಚ್ಚಿದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಇದೊಂದೇ ಅಂತಲ್ಲ, ಯಾವುದೇ ಟೆಕ್ನಾಲಜಿಯನ್ನ ಪರಿಪೂರ್ಣವಾಗಿ ತಿಳ್ಕೊಂಡು ಮಾಡಿದ್ದೆ ಆದ್ರೆ ಬಹುತೇಕ ಅದು ಸಾರ್ಥಕ ಆಗುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಒಳ್ಳೇದು. ಇದುವರೆಗೆ ಈ ಬದನೆಯಲ್ಲಿ ಬರ್ತಕ್ಕಂಥ ಕಾಯಿ ಕೊರಕದ ನಿರ್ವಹಣೆ ಬಗ್ಗೆ ಮಾಹಿತಿ ನೀಡಿದ್ದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಬದನೆ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎ ಜಿ ಶ್ರೀನಿವಾಸ್ ಅವರೊಡನೆ ಸಂದರ್ಶನವನ್ನು ಕೇಳಿದರೆ. ಈಗ ಕೇಳೋಣ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ನಾಳಿನ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಗೆ ನಾಳೆ ದಿನಾಂಕ 6/11/2021 ಶನಿವಾರದಂದು 2.4 ಮಳೆಯಾಗುವ ಸಾಧ್ಯತೆ ಇದ್ದು ಗರಿಷ್ಠ 30 ಮತ್ತು ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ತಿಳಿದುಬಂದಿದೆ. ಹಾಗೆಯೇ ಗರಿಷ್ಠ 57 ಮತ್ತು ಕನಿಷ್ಠ 11% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 11 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೇಗನೆ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳ, ಕಡಲೆ, ಸೂರ್ಯಕಾಂತಿ ಮತ್ತು ಇತರೆ ಬೆಳೆಗಳಲ್ಲಿ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ಇದರಿಂದ ಕಳೆಗಳನ್ನು ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆ ಆಗ್ತದೆ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಗಳಿಗೆ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳದಲ್ಲಿ ಸುಳಿ ನೊಣದ ಹತೋಟಿಗಾಗಿ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಅಥವಾ 2 ಮಿಲಿಲೀಟರ್ ಕ್ಲೋರ್ಫೆರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನು ಮಾಡಬೇಕು. ಬೇಗ ಬಿತ್ತಿದ 20-25 ದಿನದ ಹಿಂಗಾರಿ ಜೋಳದ ಬೆಳೆಯಲ್ಲಿ ಅಂತರ್ ಬೇಸಾಯ ಕೈಗೊಳ್ಳುವುದರಿಂದ ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗ್ತದೆ. ಇದನ್ನು ಮತ್ತೆ 12-15 ದಿನಗಳ ಬಳಿಕ ಪುನರಾವರ್ತನೆಯನ್ನು ಮಾಡಬೇಕು. ಇನ್ನು ಕಡಲೆಯನ್ನು ಬೆಳೆದಿರುವಂತಹ ಹಾಗೆ ಬಿತ್ತುತ್ತಿರುವ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿ ಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಪ್ರತಿ ಎಕರೆಗೆ ಭೂಮಿಗೆ ಒದಗಿಸುವುದು ಉತ್ತಮ. ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆ ಕಾರ್ಯವನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 ಗ್ರಾಂ ರೈಸೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಬಿತ್ತನೆ ಮಾಡಿ. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕತೆಯನ್ನು ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಕಾರ್ಯವನ್ನು ಮಾಡಬೇಕು. ಇನ್ನು ತೊಗರಿ ಬೆಳೆಯಲ್ಲಿ ಕಾಯಿ ನೊಣದ ನಿರ್ವಹಣೆಗಾಗಿ 0.2 ಗ್ರಾಂ ಥಯಾಮಿಥಾಕ್ಸಮ್ 25 WG ಅಥವಾ 0.2 ಮಿಲಿಲೀಟರ್ ಇಮಿಡಾಕ್ಲೋರೋಪೀಡ್ 17.8 SL ಇದನ್ನು 10 ಗ್ರಾಂ ಬೆಲ್ಲದ ಜೊತೆ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನೆಲಿಪ್ರೋಲ್ 18.5 SC ಅಥವಾ 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡುವುದು ಉತ್ತಮ. ಇನ್ನು ಹತ್ತಿಯಲ್ಲಿ ಬೇಗನೆ ಬಿತ್ತಿದ ಹತ್ತಿ ಬೆಳೆಯು ಹತ್ತಿ ಬಿಡಿಸುವ ಹಂತದಲ್ಲಿರುವುದರಿಂದ ಮಳೆ ಇಲ್ಲದ ಅವಧಿಯಲ್ಲಿ ಹತ್ತಿಯನ್ನು ಬಿಡಿಸಬೇಕು. ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ನಿಯಂತ್ರಣವನ್ನು ಮಾಡಲು 2 ಮಿಲಿಲೀಟರ್ ಫ್ರಫೆನೋಫಾಸ್ 50 EC ಹಾಗೂ 7-10 ದಿನಗಳ ನಂತರ 0.5 ಮಿಲಿಲೀಟರ್ ಲ್ಯಾಮ್ಡಾ ಸೈಲೋತ್ರಿನ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತ್ತಿಯನ್ನು ಮಾಡಲು ರೈತ ಬಾಂಧವರು 0.6 ಗ್ರಾಂ ಸೆಪ್ಟ್ರೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹತೋಟಿಗಾಗಿ ರೈತ ಬಾಂಧವರು ಮುಂಜಾಗ್ರತಾ ಕ್ರಮವಾಗಿ ಟ್ರಪ್ಲಾಕ್ಸಿಸ್ಟ್ರಾಬಿನ್ ಮತ್ತು ಟಿಬಿಕೋನೊಜಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ ರೈತ ಬಾಂಧವರು 1 ಗ್ರಾಂ ಕಾರ್ಬನ್ಡೈಸಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಅಲ್ಪೇರ್ನಿಯಾ ಅಂಗಮಾರಿ ರೋಗದ ಹತೋಟಿಗಾಗಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೊಜಲ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರಸಗೊಬ್ಬರದ ಜೊತೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟನ್ನು ಬಳಸಬೇಕು. ಜಿಲ್ಲೆಯಲ್ಲಿ ಟೊಮ್ಯಾಟೋಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿಕಾರ್ಬ 75 WP ಅಥವಾ ಇಮಾಮಿಕಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ಸಾಕಾಣಿಕೆದಾರರಿಗೆ ಮಾಹಿತಿಯನ್ನು ಹೇಳೋದಾದರೆ, ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಯುವುದು ಸಹಜವಾಗಿ ಕಂಡುಬರುತ್ತದೆ. ಈ ತಿಂಗಳಿನಿಂದ ರಾಸುಗಳನ್ನು ಕಾಪಾಡಲು ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಿ. ಇನ್ನು ಬೇಕಾಗುವ ಉಪ್ಪಿನಾಂಶ ಅಥವಾ ಖನಿಜ ಮಿಶ್ರಣವನ್ನು ಮೇವಿನ ಜೊತೆ ಸಮನಾಗಿ ಬೆರೆಸಿ ಪಶುಗಳಿಗೆ ಕೂಡಿಸಬೇಕು. ಕೇಳಿದ್ರ ರೈತ ಬಾಂಧವರು ಇದುವರೆಗೆ ನಾಳೆಯ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ ಕೇಳಿದ್ರೆ. ಓ ಶಂಕರಪ್ಪ, ದನಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ರಮ್ಮಣ್ಣ, ಪ್ರಧಾನಮಂತ್ರಿ ಅವರು ಹೇಳಿದಾರೆ ಅಂತೀನಿ. ग्रामीण जीवन की अर्थव्यवस्था में पशुधन का बीमार होना कितना बड़ा झटका होता है। FMD यानी फूट एंड माउथ डिसीज। पूरा भारत इस बीमारी से पशुओं को मुक्त करे। रासुगळ कालु मत्तु बायल्लि हुण्णुगळागोदु, अवुगळ तूक कडिमे आगोदु, हालिन प्रमाण कडिमे आगोदु, ई तरद समस्येगळिंद निम्म रासुगळन्नु सुरक्षितवागिडक्के चुच्चुमद्दन्नु अगत्यवागि हाक्सि। हागेने प्रति बारी चुच्चुमद्दु हाक्सोवागलू ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ರೈತ್ ಬಾಂಧವರೇ, ಈಗ ಕೇಳೋಣ ಮಾನ್ವಿ ತಾಲೂಕಿನ ಉದ್ಬಾಳ್ ಗ್ರಾಮದ ರಂಗಪ್ಪ, ನಿಂಗಪ್ಪ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು. ಹೇ ಸ್ವಾಮೀ ನಮ್ಮಯೇ, ಪೃಥಿವೀ ನಮ್ಮಯೇ, ಹೇ ಔಹಾಂ ನಮ ಶಿವಾಯ ಹೇ ನಮ ಕುರುವೆ ದೇವರು ಬಂದವ ಬನ್ನೇರೆ ಕುಮಳಿಯೋ ತಡುದಾವಲ್ಲ ಎಮ್ಮಳಿಯ ತಡುದಾವಲ್ಲೋ ಅಂಬಮ್ಮ ಹಿನ್ನ ಕುಮಳಿಯೋ ತಡುದಾವಲ್ಲ ಏ ಸತ್ಯವೆಲ್ಲದು ನಾರ್ಯೋರಪ್ಪವರು ಹತ್ತನ ಬೆಯ್ಯೋ ತಲದಿಯಾರು ಸತ್ಯವೆಲ್ಲದ ನಾರೋರಪ್ಪವರು ಹಾತನ ಬೆಯ್ಯೋ ತಲದಿಯಾರು ಏ ಹಾತನ ಬೆಯ್ಯೋ ತಲದಿಯಾರಪ್ಪವರು ಹನ್ನೆವು ಕಮಳುಗಳು ತಡುದಾವ ಹತ್ತರ ಬೆಯ್ಯು ತಲದಿಯಾರ ಪೌರು ಹಲ್ಲವ ಕಮಳುಗಳು ತಾಡುದಾವ ಏ ಅಮ್ಮಳಿಯ ಓಯಾವಲ್ಲೋ ಅಂಬಮ್ಮ ಹಿನ್ನ ಕಮಳಿಯೋ ಓಯಾವ ಏ ಅಮ್ಮಳಿಯ ಓಯಾವಲ್ಲೋ ಅಂಬಮ್ಮ ಹಿನ್ನ ಕಮಳುಗಳು ಏ ಪುಣ್ಯವೆಲ್ಲದು ನಾರ್ಯೋರಪ್ಪವರು ಪುರುಷನ ಬೆಯ್ಯೋ ತಲದಿಯಾರು ಏ ಪುಣ್ಯವೆಲ್ಲದು ನಾರ್ಯೋರಪ್ಪವರು ಪುರುಷನ ಬೆಯ್ಯೋ ತಲದಿಯಾರು ಏ ಪುರುಷನ ಬೆಯ್ಯೋ ತಲದಿಯಾರಪ್ಪವರು ಹಲ್ಲವ ಕಮಳುಗಳು ಯಾವ ಏ ಪುರುಷನ ಬೆಯ್ಯೋ ತಲದಿಯಾರಪ್ಪವರು ಹಲ್ಲವ ಕಮಳುಗಳು ಯಾವ ಏ ಕುರಿಯರು ಗೋಳಾಟ ನೋಡಲಾರೆ ಅಂಬಮ್ಮ ಮಳೆಗೋಳು ನೀನೇ ಕಾರಣೀಯ ಸ್ವಾಪ ಏ ಅಮ್ಮರಿಯರು ಗೋಳಾಟ ನೋಡಲಾರೆ ಅಂಬಮ್ಮ ನೀನೇ ಮಳೆಗಳು ಕರಣೀಯ ಸ್ವಾಪ ಏ ಧಂಡರು ಗೋಳಾಟ ನೋಡಲಾರೆ ಅಂಬಮ್ಮ ನೀನೇ ಮಳೆಗಳು ಕರಣೀಯ ಸ್ವಾಪ ಯಾ ಕರದಾರು ಗೋಳಾಟ ನೋಡಲಾರೆ ಅಂಬಮ್ಮ ನೀನೇ ಮಳೆಗಳು ಕರಣೀಯ ಸ್ವಾಮ ಯಾ ರೈತರು ಗೋಳಾಟ ನೋಡಲಾರೆ ಅಂಬಮ್ಮ ನೀನೇ ಮಳೆಗಳು ಕರಣೀಯ ಸ್ವಾಮ ಯಾರ ರೈತರು ಗೋಳಾಟ ನೋಡಲಾರೆ ಹಂಬ ಮನೇನೇ ಮಳೆಗಳ ಕಾರಣ ನೋಡಲಾರೆ ಹಂಬ ಮನೇನೇ ಮಳೆಗಳ ಕಾರಣ ಯಾರ ರೈತರು ಗೋಳಾಟ ನೋಡಲಾರೆ ಹಂಬ ಮನೇನೇ ಮಳೆಗಳ ಕಾರಣ ಯಾರ ರೈತನ ಪಾವಕ್ಕೂ ಮ್ಯಾಚಾಳ ಹಂಬ ಮಳೆ ಮರ ಭೂಮಿಗೆ ಕಡಿವ್ಯಾಳು ರೈತನ ಭಾವಕ್ಕೆ ಮೆಚ್ಚಾಳು ಹಂಬಮ್ಮ ರಾಜಕ್ಕೆ ಮಳೆ ಮಾರು ಕಳಿವಾಳು ದೇವಾರ ಒಂದು ಬನ್ನಿರಿ ಸ್ವಾಮಿ ನಮ್ಮಯ್ಯ ಗುರುವೇ ನಮ್ಮಯ್ಯ ಶರುಣಿ ಹಳಿ ನಮ್ಮ ಮೋದಿಯವರಿಗೈದು